वाजिक्षाति अभाई प्रावा Indranga ayabhi navama भगाय ಸನ್ನ ಸುದರೇ ಉದಾಯಿ ನಾವ ಇಂದ್ರಂಗೇರ್ಬಾಯಿರ್ನ ಆವ ಇಂ ಇಂ ಇಂ ಇಂ ನವ ನವ ಇಂದ್ರಂಗ ಸಭಾ ಸುಧಾಗೋ ಮೇ ಅದ್ವಾರೆ ನಮೈ ಗೈರೌ ಆಯಿ ಉದ್ವಾ ಆವಶಸ್ವಮಾಗಾವಾ ಗಾವಿಷ್ಟಯಾಯಿ ಉದೀಂದ್ರಾಶ್ರಮ ಆಧಾರ್ಷಂದ ನೋ ಮಾ ಬೀಜ ನಾಗಿಷ್ಟಂಕರ್ಮಾನ ಜಾತೆ ಹೋ ಯಶ್ಚಾಕಾರ ಸಾಧಾ ವೃದ ಆ ಇಂದ್ರ ಅನ್ನಯ ಸಹಸ್ರಮ ಶಾಪ ಆತ್ Bye. पावकवर्णाः ಶುಚಯೋ ವೀಪ ಹಿಂ ಹಿಂ ಚಾಯಿತಾ ಅಭಿಸ್ತೋಮೈ ರಾನೋ ಆ ಕುಂಕುಮಸ್ಯ ಮನಾಜ್ಯಂ ಯಾದಗೋರ ಆಪಾಕೃತಾಂ ಕೃಷ್ಯನ್ನೇತಿಯಾವೇರಾಯಿನಾಂ ಆವಿತ್ವೇನ ಪ್ರವಿತ್ವೇತು ಯಾಮಾಗಾಹಿ ಸಾಚಾ ಪಿಬಾಯಿ